ಈಗ ಕೇಳೋಣ ನಿತ್ಯಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 55%, ಬೀದರ್ ಜಿಲ್ಲೆ ಒಳಗ 40%, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 60%, ಬಳ್ಳಾರಿ ಜಿಲ್ಲೆ ಒಳಗ 65%, ಮತ್ತು ನೆರೆಯ ಸೊಲ್ಲಾಪುರ ಮತ್ತು ಝೈರಾಬಾದ್ಗಳಲ್ಲಿ 50% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದ ರೈತರಾದ ಕಾಶಿನಾಥ್ ಶಾಂತಪ್ಪ ಚೇಂಗ್ಟಿ ಅವರೊಂದಿಗಿನ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಕಡಗಂಚಿಯ ಕಾಶಿನಾಥ್ ಶಾಂತಪ್ಪ ಚೇಂಗ್ಟಿ ಅನ್ನುವಂತಹ ಒಬ್ಬ ಅನುಭವಸ್ಥ ರೈತರಿದ್ದಾರೆ. ಬಹುತೇಕ ಸಾವಯವ ಕೃಷಿಯೊಳಗೆ ಅವರು ಸುಮಾರು 2 ದಶಕಗಳಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಮಗ್ರವಾಗಿ ಕೃಷಿ ಪದ್ಧತಿಯನ್ನ ಅವರು ಅಳವಡಿಸಿಕೊಂಡು ಬಹುತೇಕ ಎಲ್ಲಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬಾಳೆ ಇರಬಹುದು, ಕಬ್ಬಿರಬಹುದು, ಪೇರ್ಲ, ಶ್ರೀಗಂಧ, ಆಮೇಲೆ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಯುವಂತಹ ಗೋಧಿ, ಜೋಳ, ತೊಗರಿ ಇವುಗಳನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ವಿಶೇಷವಾದಂತಹ ಪ್ರಯತ್ನಗಳನ್ನು ಕೂಡ ಮಾಡಿ ಅವರು ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹೈನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಅವರ ಒಂದು ಕೆಲಸಕ್ಕಾಗಿ ಅನೇಕ ಪುರಸ್ಕಾರಗಳನ್ನು ಕೂಡ ಅವರು ಪಡೆದಿದ್ದಾರೆ. ರೇಷ್ಮೆ ಕೃಷಿಯಿಂದ ಅವರು ಜೀವನವನ್ನು ಶುರು ಮಾಡಿದ್ರು. ಅದರ ಜೊತೆ ಜೊತೆಗೇನೆ ವಿಜ್ಞಾನಿಗಳ ಒಂದು ಸಹಕಾರದಿಂದ, ಮಾರ್ಗದರ್ಶನದಿಂದ ಸಾಕಷ್ಟು ಮುಂದುವರೆದು ಬೇರೆ ಬೇರೆ ಪದ್ದತಿಗಳನ್ನು ಅಳವಡಿಸಿಕೊಂಡು ಇವತ್ತು ಒಳ್ಳೆಯ ಮಾದರಿ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಅವರಿಂದ ಪಡೆಯೋಣ. ಬಹುಶಃ ಅವರ ಏನು ಅನುಭವಗಳದಾವ ತಮಗೂ ಕೂಡ ಪ್ರೇರಣೆ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಕಾಶಿನಾಥ್ ಚೆಂಗ್ಟಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಕೃಷಿಯನ್ನ ತಮ್ಮ ಮನೆತನದ ಒಂದು ಉದ್ಯಮ ಅಂತ ಹೇಳಬಹುದು, ಏನು ಹಿರಿಯರು ಮಾಡ್ಕೊಂಡು ಬಂದಂತಹ ಕೃಷಿಯನ್ನೇ ತಾವು ಮುಂದುವರಿಸಿಕೊಂಡು ಬಂದ್ರಿ? ಹೌದು ಸರ್. ನಿಮ್ಮ ಶಿಕ್ಷಣ ಮುಗಿದ ನಂತರನೇ ಶುರು ಮಾಡಿದ್ರೆ ಅಥವಾ ಅದಕ್ಕಿಂತ ಮೊದಲು ತಮಗೆ ಅನುಭವ ಇತ್ತ? ಇದು ನಮ್ಮ ಹಿರಿಯರ ಆಶೀರ್ವಾದದಿಂದ ಚಿಕ್ಕನಿಂದ ಅಷ್ಟು ಇಷ್ಟು ಹಾಗೇನೆ ಎಜುಕೇಶನ್ ಜೊತೆ ಕೃಷಿಯನ್ನ ಮಾಡ್ತಿದ್ದೇವೆ. ಇನ್ನು ಮುಂದೆ ನಾವು ಎಜುಕೇಶನ್ ಅಂದ್ರೆ BA ಮುಗಿಸ್ಕೊಂಡು ಫಿಸಿಕಲ್ ಟೀಚರ್ ಅಂದ್ರೆ CPED ಮುಗಿಸ್ಕೊಂಡು ಒಂದು ಸ್ಕೂಲಲ್ಲಿ 1-2 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲಿ 1,000-3,000 ಪೇಮೆಂಟ್ ಕೊಡ್ತಿದ್ರು ಅಷ್ಟೇನೆ, 2001-2002. ಅದು ನನಗೆ ಸರಿ ಕಾಣಲಿಲ್ಲ, ಹಾಗಾಗಿ ಆ ಸ್ಕೂಲ್ ಒಂದು ಎರಡೆಡ್ಗೆ ಬಂತು. ಅವರು 5 ಲಕ್ಷ ಕೊಡು, 8 ಲಕ್ಷ ಕೊಡು ಅಂತೇಳಿ ಅಂದ್ಬಿಟ್ಟು ದುಡ್ಡು ಕೇಳಿ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ ನಾನು ಅದನ್ನು ತ್ಯಜಿಸಿ ನೇರವಾಗಿ ಒಕ್ಕಲ್ತನಕ್ಕೆ ಹೆಜ್ಜೆ ಇಟ್ಟೆ ಸರ್, ಕೃಷಿ ಕಡೆ. ಹೀಗಾಗಿ ನಾನು ಸುಮಾರು 1,000-4,000 ಫೀಟ್ ಪೈಪ್ಲೈನ್ ಮಾಡಿಕೊಂಡೆ ಹೊಲದಿಂದ ಮಾಡಿಕೊಂಡು ನಾನು ಕೃಷಿ ಪ್ರಾರಂಭ ಮಾಡಿದೆ. ಮೊದಲು ನನ್ನ ಹೊಲದಲ್ಲಿ 1 ಎಕರೆಯಲ್ಲಿ 1.5-2 ಚೀಲ ಜೋಳನೂ ಆಗ್ತಿರ್ಲಿಲ್ಲ. ಅದನ್ನ ನೀರಾವರಿ ಮುಖಾಂತರ ಪ್ರಾರಂಭ ಮಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ಸುಮಾರು 2010-2011 ಭೇಟಿ ಕೊಟ್ಟು ಡಾಕ್ಟರ್ ರಾಜೀವ್ ತೆಗಲಿಯವರಾಗ್ಲಿ, ಮಂಜುನಾಥ್ ಸರ್ ಆಗ್ಲಿ, ಜಯೀರ್ ಅಹಮದ್ ಸರ್ ಆಗ್ಲಿ, ಡಾಕ್ಟರ್ ವಾಸುದೇವ್ ಸರ್ ಆಗ್ಲಿ, ಸುಮಾರು ವಿಜ್ಞಾನಿಗಳಿದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಕೃಷಿ ಪ್ರಾರಂಭ ಮಾಡಿದೆ. 1 ಎಕರೆಯಲ್ಲಿ ಸುಮಾರು ನಾನು 12 ಕ್ವಿಂಟಲ್ 86 ಕೆಜಿ ತೊಗರಿ ಇಳುವರಿ ತೊಂದ್ರೆ ಸರ್.

ಹೊಲ ಕಸ ತೆಗಿತು ಕಳೆ ತೆಗುವ ಸಂದರ್ಭದಾಗ ಒಂದು 10 ಕೆಜಿದು ಆಯ್ತು ಅಂತಂದ್ರ ಅಲ್ಲೇ ಸ್ವಲ್ಪ ತಗ್ಗು ತೋಡಿ ಅಲ್ಲಿ ಅದ್ರ ಮಣ್ಣು ಹಾಕಿ ಭೂಮಿ ಬೆಳೆ ಒಳಗನೆ ಮಡಿಸಿ ಮೂಲಿ ಹಾಕ್ತೀವಿ ಸರ್. ಅಲ್ಲಿ ಯಾವ್ದೇ ಇಲ್ಲ, ಹೊರಗೆ ತೆಗಿಯಂಗ್ ಸರ್. ಅದು ಕಾರಣ ಏನು ಅಂತ ಕೇಳಿದ್ರೆ ಹಸಿರೇಲಿ ಗೊಬ್ಬರ ಅಂತೀವಲ್ಲ ನಾವು, ಆ ಪ್ರಕಾರ ನಾವ್ ಏನ್ ಕಸ ತೆಗಿತಾ ತೆಗಿತಾ ಹೋಗ್ತೀವಿ ಹಸಿ ಕಸ ಅಲ್ಲಿ ತೆಗ್ದು ತೋಡಿ ಅದರಲ್ಲಿ ಹಾಕಿದ್ರೆ ಮ್ಯಾಲ ಮಣ್ಣು ಹಾಕ್ಬಿಟ್ಟಿವ್ ಅಂದ್ರೆ ಕೇವಲ 15 ದಿನಗೆ ಅದು ಕೊಳತು ಹೋಗ್ತದೆ ಸರ್. ಅಡ್ಡಿಲ್ಲ, ಈಗ ಹಂಗ ಉಳಿಕೆಗಳಿರ್ತಾವ ಕಳಿಬೇಕು ಅಂತಂದಾಗ ಸಾಕಷ್ಟು ಕಲ್ಚರ್ ಗಳು ಸಿಗ್ತಾವೆ. ಇವತ್ತಿನ ದಿವಸ ಕೃಷಿ ವಿಜ್ಞಾನ ಕೇಂದ್ರದವರು ಕೊಡ್ತಾರೆ ನಿಮಗೆ ಕಲ್ಚರ್, ಅದನ್ನ ನೀವು ಹಾಕಿದ್ರಿ ಅಂತಂದ್ರೆ ಒಳ್ಳೆ ಗೊಬ್ಬರ ಜಲ್ದಿ ತಯಾರಾಗ್ತದೆ. ಅಂತ ಕಲ್ಚರ್ ಗಳನ್ನ ಏನಾದ್ರೂ ನೀವು ಉಪಯೋಗ ಮಾಡಾಕತ್ತೀರಿ ಸರ್? ಅವೇನು ಮಾಡಿಲ್ಲ ಸರ್, ಮಾಡಿಲ್ಲ. ನೇರವಾಗಿ ಇದೇನು ಮಾಡ್ತಾ ಇದ್ದೀವಿ. ಈಗ ಜೀವಾಮೃತ ಆಗ್ಲಿ ಮತ್ತೆ ನಾವು ತೊಗರಿ ಹೊಟ್ಟಿನಿಂದ ದ್ರಾವಣ ಅಂದ್ರೆ ತೊಗರಿ ಹೊಟ್ಟಿನ ಅಮೃತ ಅಂತನೂ ಕರಿಬಹುದು, ಅದರಿಂದ ದ್ರಾವಣ ತಯಾರು ಮಾಡಿ ನೇರವಾಗಿ ಭೂಮಿ ಸಿಂಪಡಣೆ ಮಾಡ್ತೀವಿ ಸರ್. ಹೌದಾ? ತೊಗರಿ ಹೊಟ್ಟನ್ನು ಉಪಯೋಗ ಮಾಡಿಕೊಂಡು ಅದೇ ಪೋಷಕಾಂಶ ಅಂತ ಹೇಳಿ ನೀವು ತಯಾರು ಮಾಡಿ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ ಸರ್. ಬೆಳೆಗಳು ಬಡ್ಡಿಗೆ ಹಾಕ್ತೀವಿ. ಒಂದು ಬಗೆ ಜೀವಾಮೃತ ಇದ್ದ ಜೀವಾಮೃತ ಯಾವ ರೀತಿ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ, ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಒಂದ್ ಅರ್ಬಿ ತಗೋದ ಸರ್, ಅರ್ಬಿ ತಗೊಂಡು ಒಂದ 5 ಕೆಜಿ ಅಥವಾ 8 ಕೆಜಿ ಅಷ್ಟು ಹೊಟ್ಟ ಅದ್ರಲ್ಲಿ ಹಾಕಿ ಮೂಟೆ ಕಟ್ಬಿಡದ ಸರ್. ಅಂದ್ರೆ ತೊಗರಿದ ಏನ್ ಉಳಿದಿರ್ತದ ಹೊಟ್ಟ ಮಾಡಿ ಹೊಟ್ಟೆ ಸರ್, ಟೋಟಲಿ ಹೊಟ್ಟೆ ಬಂದಿರತಕ್ಕಂತ ವೇಸ್ಟ್ ರೀ ಅದು, ವೇಸ್ಟ್ ಹೊಟ್ಟು ಅದು ಅದ್ರಲ್ಲಿ ಹಾಕಿ ಬ್ಯಾರಲ್ ನೀರಲ್ಲಿ ಮುಳುಗಿಸಿ ಒಂದ್ 5 ದಿವಸ ಇಡ್ಬೇಕು ಸರ್. ಅದಿಟ್ಟು ಏನಾಗ್ತದೆ ಸರ್, ರಸ ಬಿಡ್ತದೆ ಸರ್ ಕೆಳಗಡೆ. ರಸ ಬಿಡ್ತು ಅಂದಾಗ ಅದಕ್ಕೆ ಏನ್ ಮಾಡ್ಬೇಕ್ರಿ, ಒಂದ್ 10 ಲೀಟರ್ ಗೋಮೂತ್ರ ಒಂದ್ 5 ಕೆಜಿ ಬೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದ್ 4-5 ದಿವಸ ಅದಕ್ಕೆ ಕಲ್ಚರ್ ಮಾಡೋದು ಸರ್. ಮಾಡಿದ್ಮೇಲೆ ದ್ರಾವಣ ಕಂಪ್ಲೀಟ್ ತಯಾರಾಗ್ತದ್ರಿ. ಆಮೇಲೆ ಅದು ಹೊಟ್ಟೆ ಏನ್ ಮಾಡಿದ್ರೆ ಅದು ಹಿಂಡಿ ಹೊರಗೆ ತೆಗೆದ ಸರ್, ಹಿಂಡಿ ಹೊರಗೆ ತೆಗೆದು ಅದು ಇನ್ನೂ ಒಳಗೆ ಅದು ರಸ ಉಳಿಯುತ್ತೆ ಸರ್. ಈ ಮತ್ತೊಂದು ಬುಟ್ಟಿಯಲ್ಲಿ ಅದ ಇಟ್ಟು ಅದ್ರ ನೀರ್ ಹಾಕಿ ಸೋಸಿ ಮತ್ತೆ ಬೆಳೆದ ಹಾಕ ಸರ್. ಕಂಪ್ಲೀಟ್ ಕ್ಲಿಯರ್ ಆಗ್ತದೆ ಸರ್. ಹೆಂಗ ಗಾಣದೊಳಗೆ ಕಬ್ಬಿನ ರಸ ತೆಗಿತಿರ್ತಾರಲ್ಲ ಸರ್, ಅದು 10-10 ಸಲ ಹಾಕಿ ಹಾಕಿ ಕಡಿ ಒಂದ್ ಹನಿನೂ ಉಳಿಲಾರ್ದಂಗ ಏನು ಮಷೀನ್ದಿಂದ ನಾವು ಕಬ್ಬಿನ ಪರಿಸ್ಥಿತಿ ಮಾಡ್ತೀವಲ್ಲ, ಅದೇ ರೀತಿಯಾಗಿ ತಾವು ಮಾಡ್ತಾ ಇದ್ದೀವಿ. ಎಷ್ಟು ಸಾಧ್ಯತೆ ಅಷ್ಟ ಎಲ್ಲಾ ಪೋಷಕಾಂಶಗಳನ್ನು ತಕೊಂಡ್ ಬರುವಂತದ್ರಿ ಸರ್. ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡಿ ಅದನ್ನ ಬ್ಯಾರಲ್ ಹಾಕಿ ಒಂದು 200 ಲೀಟರ್ ದ್ರಾವಣ ತಯಾರು ಮಾಡಿಕೊಂಡು ಅದಕ್ಕ ಸ್ಪ್ರೇ ಇರ್ತದಲ್ಲಿ 14 ಲೀಟರ್ದು 20 ಲೀಟರ್ದು ಆ ಸ್ಪ್ರೇ ಅಲ್ಲಿ ನಾವೇನು ತೊಗರಿ ಹೊಟ್ಟಿನ ಅಮೃತನ ತಯಾರು ಮಾಡ್ತೀವಿ, ಅದು 2 ಲೀಟರ್ ಹಾಕೊಂಡು ಬೆಳೆಗಳಿಗೆ ಅಥವಾ ಭೂಮಿಗೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಸರ್. ಎಲ್ಲ ಬೆಳೆಗಳಿಗೆ ಇದ್ರೆ ಯಾವ ಬೆಳೆಗಳು ಹಾಕಬಹುದು ಸರ್, ಅದಕ್ಕೆ ಸಾವೆ ಇಲ್ಲ ಸರ್. ಅದಕ್ಕೆ ಅಂದ್ರೆ ಒಳ್ಳೆ ಪೋಷಕಾಂಶ ಬೆಳೆಗಳಿಗೆ ಸಿಗುತ್ತದೆ. ಹೌದು ಸರ್. ಅಂದ್ರೆ ಈಗ ನೋಡ್ರಿ ನಿಮ್ಮಲ್ಲಿ ಸಾಕಷ್ಟು ಬೆಳೆಗಳದಾವ, ಬಾಳೆಗೆ ಎಷ್ಟು ತಾವು ಸ್ಪ್ರೇ ಮಾಡ್ತಾ ಇದ್ದೀರಿ, ಆಮೇಲೆ ಈ ತೊಗರಿನೇ ಇರ್ಬೋದು ತೊಗರಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ, ಗೋಧಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ, ಮಾವಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ. ಹೌದು ಸರ್. ಮತ್ತೆ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಬೆಳೆಗಳು ಅಂತ ಇರ್ತವೆ, ಆ ಪ್ರಕಾರ ನಾವು ಬೆಳೆಗಳಿಗೆ ಅನುಸಾರವಾಗಿ ಸಿಂಪಡಣೆ ಮಾಡ್ತೀವಿ. ಈಗ ಅಲ್ಪಾವಧಿ ಬೆಳೆಗಳು ಅಂತ ತಿಳ್ಕೊಳ್ಳಿ, ಈಗ 3 ತಿಂಗಳಲ್ಲಿ ಅದು ಹಾರ್ವೆಸ್ಟ್ ಬರ್ತದೆ, ಅಂತವಕ್ಕೇನು ವಾರಕ್ಕೆ 2 ಸಲ ನಾವು ಉಪಯೋಗ ಮಾಡ್ತೀವಿ. ಇನ್ನು ದೀರ್ಘಾವಧಿ ಬೆಳೆಗಳು ಏನಿರ್ತಾವ ಅವಕ್ಕ 15 ದಿವಸಕ್ಕೊಂದ್ಸಲ 7 ದಿವಸಕ್ಕೊಂದ್ಸಲ ನಮ್ ಟೈಮ್ ಸಿಕ್ಕಾಗೆಲ್ಲ ಸ್ಪ್ರೇ ಮಾಡ್ತೀವಿ. ಯಾವಾಗಿಂದ ನೀವು ಮಾಡಾಕತ್ತೀರಿ ಇದು ತೊಗರಿ ಹೊಟ್ಟಿನ ಅಮೃತ? ಇದೊಂದು 4 ವರ್ಷ ಸರಿ, ವರ್ಷ 4 ವರ್ಷ. 4 ವರ್ಷಕ್ಕಿಂತ ಮೊದಲು ಇದು ನೀವು ಪ್ರಯೋಗ ಮಾಡಿದ್ದಿರಲಿಲ್ಲ? ಇಲ್ಲ ಸರ್, ಜೀವಾಮೃತ ಮಾಡ್ತಿದ್ವಿ. ಜೀವಾಮೃತ ಮಾಡ್ತಾ ಇದ್ರಿ. ಅಂತ ಸಮಯದೊಳಗೆ ಹಿಂದಕ್ಕೆ ಏನ್ ಇಳುವರಿ ಬರ್ತಿತ್ತು, ಈಗೇನ್ ಇಳುವರಿ ಅಥವಾ ಬೆಳೆಗಳ ಆರೋಗ್ಯ ಅನ್ಬಹುದು? ಒಳ್ಳೆ ಕ್ವಶನ್ ಸರ್. ಇದು ಏನ ಸರ್, ಈಗ ಬೆಳೆಗಳಿಗೆ ಏನು ರೋಗ ಬರ್ತಾವ, ಮೆಣಸಿನ ಗಿಡಕ್ಕೆ ಒಂದು ರೋಗ ಬರ್ತದೆ ಮುಟ್ರಿಯಲ್ಲಿ ರೋಗ ಅಂತ. ಆ ಸಂದರ್ಭದಾಗ ಇದೇನ್ ನಾವೀಗ ತೊಗರಿ ಹೊಟ್ಟೆ ನೀವು ತಯಾರು ಮಾಡ್ತೀವಲ್ರಿ, ಇದು ಸ್ಪ್ರೇ ಮಾಡಿದ್ರೆ ಕೇವಲ 8 ದಿನ ಕ್ಲಿಯರ್ ಆಗ್ತದೆ ಸರ್, ಒಳ್ಳೆ ಗ್ರೋತ್ ಆಗ್ತದ. ಆ ನಿಟ್ಟಿನಾಗ ಅದು ಮಾಡಕ್ ಪ್ರಯತ್ನ ಮಾಡಿದ್ರೆ ಇಳುವರಿ ಏನಾದರೂ ಬದಲಾವಣೆ ನೀವು ಸರ್? ಬದಲಾವಣೆ ಆಗ್ತದೆ ಸರ್, ಯಾಕಂದ್ರೆ ಕಾಳ ದಪ್ಪ ಆಗ್ತದೆ, ಇನ್ನ ಬೆಳಿಗ್ಗೆ ಯಾವ ರೋಗನು ತಗಲಲ್ಲ, ಇನ್ನ ಆರೋಗ್ಯವಾಗಿ ಇರತಕ್ಕಂಥದ್ದು ಬೆಳೆ ಬೆಳೀತದೆ, ಮತ್ತೆ ಹೂವುಗಳು ಹೆಚ್ಚಿಗೆ ಉಳಿತು ಅಂದ್ರೆ ಕಾಯಿ ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪರ್ಸೆಂಟೇಜ್ ತಗೊಂಡಿದೀವಿ. ಅಂದ್ರೆ ಅಡ್ಡಿ ಇಲ್ಲ, ಸಾಕಷ್ಟು ಒಳ್ಳೆ ಗಮನಾರ್ಹವಾದಂತಹ ಒಂದು ಇಳುವರಿ ಆಯ್ತು. ಆರೋಗ್ಯ ಬಹಳ ಮುಖ್ಯದ, ಆರೋಗ್ಯ ಚಲೋ ಇರ್ತದ, ಯಾವ್ದು ರೋಗ ರುಜಿನ ಹುಳ ಅವು ತೊಂದರೆ ಕೊಡಂಗಿಲ್ಲ. ಹುಳ ಬಿಡ್ತಾವ ಸರ್, ಅದಕ್ಕೆ ಕೀಟಬಾಧೆ ಆಗ್ತದೆ. ಆಗ್ತದೆ ಅಂದ್ರೆ ನಿಯಂತ್ರಣ ಮಾಡ್ಕೋಬೇಕಾಗ್ತದೆ. ಅದನ್ನ ಹೆಂಗ್ ಮಾಡ್ತಾ ಇದ್ದೀರಿ? ಅದನ್ನ ಸಾವಯವ ಪದ್ಧತಿ, ಸಾವಯವ ಪದ್ಧತಿ ಸರ್ ನಿಯಂತ್ರಣ ಆಗೋದು ಕಷ್ಟ ಸರ್. ಎಲ್ಲ ರೈತರು ಬಹಳ ಜನ ನಿಯಂತ್ರಣ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ರೇಷ್ಮೆ ಹುಳ ಒಂದು ಉದಾಹರಣೆ ತಗೊಳ್ಳಿ. ರೇಷ್ಮೆ ಹುಳ ಏನ್ ಮಾಡ್ತದೆ, ಇವತ್ತು ಮರಿ ಆಗ್ಯಾವ ಅಂತ ತಿಳ್ಕೊಳ್ಳಿ, ನಾವು ಚಾಕಿ ಕಟ್ಟಬೇಕಾಗಿದೆ. 3 ದಿವಸದಲ್ಲಿ 1ನೇ ಜ್ವರ ಕೂಡ್ತದೆ ಸರ್. 1ನೇ ಜ್ವರ ಕೂಡ್ತದೆ. 1ನೇ ಜ್ವರ ಕೂಡಕ್ಕಿಂತ ಮುಂಚೆ ಹುಳ ಸೂಕ್ಷ್ಮ ಇರ್ತದೆ ಸರ್, ಕೂದಲೆ ಹಾಗೇನೆ ಸೂಕ್ಷ್ಮ ಇರ್ತದೆ. 1ನೇ ಜ್ವರ ಕೂತು ಅಂದ್ರೆ ಇನ್ನ ಅದು ವೃದ್ಧಿ ಆಗ್ತದ್ರಿ, ಯಾಕಂದ್ರೆ 2ನೇ ಜ್ವರಕ್ಕೆ ಬರ್ತಕ್ಕ ಅದು ಸ್ಟ್ರಾಂಗ್ ಆಗ್ತದೆ ಸರ್. ಹೌದ್ರೆ ಈಗ ನಾವು ಸಾವಯವದ ದ್ರಾವಣ ಹಿಂದೆ ತಯಾರು ಮಾಡ್ಕೊಂಡು ಹುಡುತೀವಿ ತಿಳ್ಕೊ ಸರ್. ಮೊಟ್ಟೆ ಹೊರಗೆ ಬಂದ ತಕ್ಷಣ

ನೋಡಿದ